ನಾನು ಮೂರ್ಖ ಅಲ್ಲ. ಎನ್ಪಿಸಿಐ ಮುಖಾಂತರ ಜನಹಿತಕ್ಕಾಗಿ ಜಾರಿ. ಹೂವಿನವರು, ಕ್ಯಾಟರಿಂಗ್ನವರು, ಬ್ಯಾಂಡ್ನವರು, ತಗೊಳ್ಳೋಣ. ಎಲ್ಲ ಹೋಗುತ್ತಪ್ಪ, ಸ್ವಲ್ಪ ಆಚೆಚಾದ್ರೂ ಹಣ ಹೋಗುತ್ತೆ. ಅರೆ, ಬ್ಯಾಂಕ್ ಸಂಭಳಿಸುತ್ತೆ. ಹೇಗೆ? ನಾನು ಪಾಸಿಟಿವ್ ಪೇ ಸಿಸ್ಟಮ್ ನಲ್ಲಿ ರಿಜಿಸ್ಟರ್ ಆಗಿದ್ದೀನಿ. ಬ್ಯಾಂಕ್ ಗೆ ಚೆಕ್ಸ್ ಮತ್ತು ಬೆನಿಫಿಷಿಯರಿಸ್ ನ ಮಾಹಿತಿ ಕೊಟ್ಟಿದ್ದೀನಿ. ಬ್ಯಾಂಕ್ ಚೆಕ್ ಮಾಡುತ್ತೆ, ಪರಿಶೀಲಿಸುತ್ತೆ. ಡೀಟೇಲ್ಸ್ ಮ್ಯಾಚ್ ಆಗದಿದ್ರೆ ಕ್ಲಿಯರೆನ್ಸ್ ಆಗಲ್ಲ. ಹೌದಾ? ನನ್ಗೆ ಕೊಡಿ. ಫೋಟೋದವರು, ಲೈಟ್ನವರು, ಮಂಟಪದವರು, ಆರ್ಬಿಐ ಹೇಳುತ್ತೆ ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದ್ದಾರೆ. ಮಣ್ಣಿನ ಮಗ ಆಕಾಶವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರಗಳ ಉತ್ಪಾದನೆ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಕುಳಲಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಾನಂದ್ ಬಾಳಪ್ಪ ಗಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸೋಮಶೇಖರ್, ಎಸ್ ರುಳಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಮುಧೋಳ ತಾಲೂಕು ಕುಳಲಿ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ರೈತರಾಗಿರುವಂತಹ ಶಿವಾನಂದ್ ಬಾಳಪ್ಪ ಗಣಿಯವರ ತೋಟದೊಳಗಿದ್ದೀವಿ. ಅವರ ಕೃಷಿಯ ವಿಶೇಷತೆ ಹೇಳಬೇಕು ಅಂತಂದ್ರೆ, ಒಬ್ಬ ರೈತನಾಗಿ ಅವರು ಜೈವಿಕ ಗೊಬ್ಬರಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅದರ ಬಗ್ಗೆನೂ ಕೂಡ ಮಾತಾಡೋಣ. ಅದರ ಜೊತೆಗೆ ಬೇರೆ ಬೇರೆ ಪದ್ದತಿಗಳನ್ನ ಅಳವಡಿಸಿಕೊಂಡು ಒಂದು ಸಮಗ್ರ ಕೃಷಿಯನ್ನ ಅವರು ಮಾಡ್ತಾ ಇದ್ದಾರೆ. ಅರಿಶಿನ ಬೆಳೆಯನ್ನ ಬೆಳೆಯುವುದರ ಜೊತೆಗೆ ಬೇರೆ ಬೇರೆ ಮಸಾಲೆ ಪದಾರ್ಥಗಳು, ಬೇರೆ ಬೆಳೆಗಳು, ಕೋಳಿ ಸಾಕಾಣಿಕೆ, ಆಮೇಲೆ ಸಂಸ್ಕರಣೆ ಮಾಡುವಂತಹ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಕಳೆದ ಸುಮಾರು ಮೂರುವರೆ ದಶಕಗಳಿಂದ ಅವರು ಕೃಷಿಯೊಳಗ ತೊಡಗಿಕೊಂಡಿದ್ದಾರೆ. ವಿಶೇಷವಾಗಿ ಏನೂ ಓದ್ದವರಲ್ಲ, ಹೆಚ್ಚು ಕಡಿಮೆ ನಾಲ್ಕನೇ ಕ್ಲಾಸಿನ ತನಕ ಅವರು ಓದಿ ಮುಂದ ಏನು ಪರಂಪರಾಗತವಾಗಿ ಬಂದಂತಹ ಕೃಷಿಯನ್ನ ಮುಂದುವರೆಸಿಕೊಂಡು ಬಂದು ಈಗ ಸಾಕಷ್ಟು ತಿಳುವಳಿಕೆಯನ್ನ, ಜಾಗೃತಿಯನ್ನ ನಮ್ಮ ರೈತರಲ್ಲಿ ಮಾಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ರೈತರಿಗೆ ಜೈವಿಕ ಗೊಬ್ಬರಗಳನ್ನ ಕೊಟ್ಟು ಅವರು ಒಂದು ಸಾವಯವ ಕೃಷಿಯನ್ನ ಮಾಡುವಂತಹ ಒಂದು ಸಂದರ್ಭದೊಳಗೆ ಅವ್ರಿಗೆ ಸಾಕಷ್ಟು ಅನುಕೂಲ ಕಲ್ಪಿಸಿ ಕೊಟ್ಟಿದ್ದಾರೆ. ಅವರ ಅನುಭವಗಳನ್ನ ನಾವೀಗ ಕೇಳೋಣ. ನಮಸ್ಕಾರ ಶಿವಾನಂದ್ ಅವರೇ. ನಮಸ್ಕಾರ ಸರ್. ನಾನು ಶಿವಾನಂದ್ ಬಾಳಪ್ಪ ಗಣಿ ಅಂತ, ನಮ್ದು ಕುಳ್ಳಿ ಗ್ರಾಮ, ಮುಧೋಳ ತಾಲೂಕು, ಬಾಗಲಕೋಟೆ ಜಿಲ್ಲೆ. ನಾನು ನಾಲ್ಕನೇ ತರಗತಿ ತನಕ ಶಾಲೆ ಕಲಿತಿದ್ದು. ಮುಂದೆ ನನಗೆ ಅನಿವಾರ್ಯ ಕಾರಣದಿಂದಾಗಿ ನಾನು ಮುಂದೆ ಓದಲಿಲ್ಲ. ಆದರೆ ಕೃಷಿಯಲ್ಲಿ ನಾನು ತೊಡಗಿಸಿಕೊಂಡು ಮುಂದೆ ನಾನು ನಮ್ಮ ಅಪ್ಪವರೊಂದು ನನಗೆ ಟ್ರ್ಯಾಕ್ಟರ್ ತಂದು ಕೊಟ್ಟಿದ್ರು. ಆ ಟೈಮ್ನಲ್ಲಿ ಟ್ರ್ಯಾಕ್ಟರ್ ಮೇಲೆ ಆಸಕ್ತಿ ಹೊಂದಿ ಟ್ರ್ಯಾಕ್ಟರ್ ಒಂದು 28 ವರ್ಷ ಡ್ರೈವಿಂಗ್ ಮಾಡೀನಿ. ನೆಕ್ಸ್ಟ್ ಏನೈತ್ರಿ, ನಾನು ಇದೇ ಕೃಷಿ ಒಳಗೆ ಉಳ್ಕೊಂಡು ಇವಾಗ ಮೂಲತ 4 ಎಕರೆ ಜಮೀನು ಇತ್ತು. ಇವಾಗ 45 ಎಕರೆ ಜಮೀನು ನಾವು ಖರೀದಿ ಮಾಡಿಕೊಂಡು, ನಾವು 4 ಜನ ಅನ್ನ ತಮ್ಮರು, 45 ಎಕರೆ ಜಮೀನು ಖರೀದಿ ಮಾಡಿಕೊಂಡು ಇಲ್ಲೇ ಎಲ್ಲ ಸಾವಯವ ಕೃಷಿ ಮಾಡ್ಬೇಕಂತ. ಗಿಡಮೂಲಿಕೆಯಲ್ಲಿ ಹೆಂಗ್ ಕಂಟ್ರೋಲ್ ಮಾಡ್ಕೋಬೇಕು, ಯಾವ ರೀತಿ ಹತೋಟಿ ಮಾಡ್ಕೋಬೇಕು, ಮತ್ತೆ ಅದಕ್ಕೆ ಪೋಷಕಾಂಶ ಯಾವ ರೀತಿ ಕೊಡಬೇಕು, ಆಹಾರ ಒದಗಿಸಬೇಕು, ಎಲ್ಲಾನು ಅದರಲ್ಲಿ ಅರಿತುಕೊಂಡು ಇವಾಗ ನಾನು 40-45 ಕ್ವಿಂಟಲ್ ಅರಿಶಿನ ಸಾವಯವದಲ್ಲೇ ತೆಗಿತೀನಿ. ಒಂದು 60-70 ಟನ್ ಕಬ್ಬು ಸಾವಯವದಲ್ಲೇ ತೆಗಿತೀನಿ. 35-40 ಕ್ವಿಂಟಲ್ ಗೊಂಜಾಳ, ಮೆಕ್ಕೆಜೋಳ ಅದನ್ನು ಸಾವಯವದಲ್ಲೇ ತೆಗಿತೀನಿ. ಮತ್ತೆ ಗೋಧಿ, ಜವೆ ಗೋಧಿ ಇವುಗಳನ್ನ ಇವಾಗ ಏನು ನಾವು ಕಪ್ ಕಟಾವ್ ಮಾಡ್ತೀವ್ರಿ. ಇವಾಗ ಸ್ಟಾರ್ಟಿಂಗ್ ಕಪ್ ಆ ಟೈಮ್ನಲ್ಲಿ ನಾವು ಕಪ್ ಕಟಾವ್ ಮಾಡಿದ ತಕ್ಷಣ ಗೋಧಿ, ಜವೆ ಗೋಧಿ, ಮೆಕ್ಕೆಜೋಳ ಹಾಕೊಂಡು ಅದನ್ನು ಒಂದು 200-300 ಕ್ವಿಂಟಲ್ ಮೆಕ್ಕೆಜೋಳ ಮಾಡ್ಕೋತೀವಿ. ಮತ್ತೆ ದನಗಳ ಸಾಕಾಣಿಕೆ ಮಾಡ್ತೀವ್ರಿ, ಕೋಳಿ ಸಾಕಾಣಿಕೆ ಮಾಡ್ತೀವಿ, ಆಡು ಮೇಕೆಗಳ ಸಾಕಾಣಿಕೆ ಮಾಡ್ತೀವಿ. ಮತ್ತೆ ನಮ್ಮ ಮೇವುಗಳನ್ನು ಹಸಿ ಮೇವು ಸೈಲೇಜ್ ಮಾಡಿಕೊಂಡು ಅದನ್ನೇ ನಾವು ಭದ್ರವಾಗಿಟ್ಕೊಂಡು ಬಹುದಿನಗಳವರೆಗೆ ಅವಕ್ಕೆ ಆಹಾರ ಒದಗಿಸುವಂತ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೀವಿ. ಮತ್ತೆ ಈಗ ನಿಮ್ಗೆ ಹೆಚ್ಚು ಕಡಿಮೆ ಯಾವ್ದ ರೋಗ ರುಜಿನ ಅಂದ್ರೆ ನಮ್ಮ ಬೆಳೆಗಳಲ್ಲಿ ಅವತ್ರ ವಿಶೇಷ ನಾನು ಗಿಡಮೂಲಿಕೆಯಿಂದ ಬಹಳ ಹತೋಟಿ ಮಾಡ್ಕೋತೀನಿ. ಗಿಡಮೂಲಿಕೆಯಿಂದ ನನ್ನ ಸ್ವಂತ ಅನುಭವದಿಂದ ಅಂದ್ರೆ ಸಾವಯವ ಕೀಟನಾಶಕಗಳನ್ನ ನೀವು ತಯಾರು ಮಾಡ್ತಾ ಇದ್ದೀರಿ. ಯಾವ ಯಾವ ಗಿಡಮೂಲಿಕೆಗಳನ್ನು ಉಪಯೋಗ ಮಾಡಿ ನಾವು ಯಾವ ಔಷಧವನ್ನು ತಯಾರು ಮಾಡಿದ್ರೆ ಯಾವ ರೋಗಕ್ಕೆ ನಾವು ಉಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳಿ, ಇದನ್ನ ಯಾವ ರೀತಿ ನೀವು ಕಲಿತ್ಕೊಂಡ್ರಿ ಮತ್ತೆ ಯಾವ ರೀತಿ ಇದನ್ನ ಮಾಡ್ತಿದ್ರಿ ಒಂದ್ ಸ್ವಲ್ಪ ಹೇಳ್ರಿ. ಇದು ನನಗೆ ಒಂದು ಅನುಭವ ಸರ್. ನನ್ನ ಒಂದು ಹುಚ್ಚು ಈ ನಮ್ಮಲ್ಲಿ ಅರಿಶಿನ ಕೊಳೆ ರೋಗ ಅನ್ನುವಂತದೊಂದು ನನಗೆ ಬಹಳ ಮೇಜರ್ ಆಗಿತ್ತು. ಅದನ್ನ ನಾನು ಗಿಡಮೂಲಿಕೆಯಿಂದ ಹತೋಟಿ ಮಾಡ್ಕೋಬೇಕಂತ ನನ್ನದೊಂದು ಹುಚ್ಚು. ಆ ಹುಚ್ಚನ್ನ ನಾನು ನಿರಂತರವಾಗಿ ಅದನ್ನ ಅಧ್ಯಯನ ಮಾಡಿದೆ. ಹಂಗೆ ಅದ ಆ ಗಿಡಮೂಲಿಕೆ ತಂದು ಹಾಕೋದು, ಈ ಗಿಡಮೂಲಿಕೆ ತಂದು ಹಾಕೋದು, ಅದರಿಂದ ಏನಾಗ್ತೈತಿ, ಇದರಿಂದ ಏನಾಗ್ತೈತಿ. ನಮ್ಮ ಹಿರಿಯರು ಏನಾದ್ರೂ ಒಂದು ಕಾಲಿ ಗಾಯ ಆದ್ರೆ ಅದಕ್ಕೆ ಎಕೆಯಲ್ಲಿ ಹರ್ಕೊಂಡು ಅದ್ರ ಹಾಲು ಹಚ್ಚಿದ್ರು, ಅದನ್ನ ತಗೊಂಡೆ. ಮತ್ತೆ ಲೋಳೆಸರ, ಲೋಳೆ ಸರ ತಗೊಂಡೆ, ನುಗ್ಗೆ ಮತ್ತ ಇದು ಏನು ಕಲ್ನಾರ್ ಅಂತೀವಲ್ರಿ, ಕತ್ತಾಳೆ, ಕಲ್ನಾರ್, ಗಾದಾಳೆ, ಗಾಮೇಲೆ, ಒಂದೊಂದ್ ಕಡೆ ಒಂದ್ ಭಾಗದಲ್ಲಿ ಒಂದೊಂದ್ ಹೆಸರು. ಅದಕ್ಕೆ ಅದನ್ನ ನಾನು ಎಲ್ಲಾನು ಸಣ್ಣಗೆ ಮಾಡಿ ಮಿಕ್ಸಿಗೆ ಹಾಕೊಂಡು ಒಂದ್ ತಿಂಗಳವರೆಗೆ ಅದನ್ನ ಕಳೆ ಇಟ್ಟು, ಗೋಮೂತ್ರ ಅಥವಾ ನೀರಲ್ಲಿ ಕಳೆ ಇಟ್ಟು ಅದನ್ನ ಆ ಸ್ಲರಿನ ಡ್ರಿಪ್ ಮುಖಾಂತರ ಕೊಡೋದ್ರಿಂದ ನನ್ನಲ್ಲಿ ಕೊಳೆ ರೋಗ ನಿವಾರಣೆ ಆಗ್ತೈತಿ. ಇದು ನಿಮ್ ಅನುಭವಕ್ಕೆ ಬಂತು ಕೊಳೆ ರೋಗ ಕಡಿಮೆ ಆಯ್ತು ಅದರಿಂದ? ಹೌದು, 100% ಕಡಿಮೆ ಆಯ್ತು. ಈ ಬಗ್ಗೆ ನೀವು ಯಾವ ವಿಜ್ಞಾನಿಗಳನ್ನಾಗ್ಲಿ ಅಥವಾ ಅನುಭವಸ್ಥರನ್ನಾಗ್ಲಿ ಯಾವ ವೈದ್ಯರನ್ನಾಗ್ಲಿ ಇದ್ರ ಬಗ್ಗೆ ತಾವು ಕೇಳದಲ್ಲದೆ ತಮ್ಮದೇ ಒಂದು ಅನುಭವವನ್ನು ಮಾಡ್ಕೊಂಡ್ರಿ? ಇವಾಗ ನಾನು ಹೆಚ್ಚು ಕಡಿಮೆ ಹೇಳಬೇಕಂದ್ರೆ ಸರ್ವಜ್ಞ ಒಂದೇ ರಾತ್ರಿಯಲ್ಲಿ ಒಂದೇ ದಿನದಲ್ಲಿ ಸರ್ವಜ್ಞ ಆಗ್ಲಿಲ್ಲ. ನಿಮ್ಮಂಥವರಲ್ಲಿ ಎಲ್ಲಾ ಜ್ಞಾನನ ಕಲೆ ಹಾಕೊಂಡ್ರು, ಕಲೆ ಹಾಕೊಂಡು ಸರ್ವಜ್ಞ ಆದ್ರು. ಹಂಗ ನನಗೂ ಇನ್ನೂ ಒಂದಿಷ್ಟು ಇವ್ ನಮ್ಮ ಸರ್ ಅಂತವ್ರು ಸ್ವಲ್ಪ ನನಗ ಸಾಕಷ್ಟು ನಿರ್ದೇಶನ ಕೊಟ್ಟಿದ್ದಾರೆ. ಡಾಕ್ಟರ್ ಮೌನೇಶ್ವರಿ ಕಂಬಾರ್ ಆಗಿರ್ಬಹುದು, ಡಾಕ್ಟರ್ ಎಚ್ ಬಿರಾದಾರ್ ಆಗಿರ್ಬಹುದು, ಮತ್ತೆ ಇಲ್ಲಿ ನಮ್ಮ ಸಿದ್ದಪ್ಪ ಅಂಗಡಿ ಅಂತ ಹೇಳಿದಾರ, ಮತ್ತ ಪ್ರಸಾದ್ ಅಂತ ಹೇಳಿದಾರ, ಶಿವಕುಮಾರ್ ಅಂತ ಹೇಳಿದಾರ, ಯೂನಿವರ್ಸಿಟಿಯಲ್ಲಿ ಸಾಕಷ್ಟು ಜನ ಇದಾರೆ ಅವರು ಎಲ್ಲರೂ. ಮತ್ತ ನಮ್ದು ಪಟ್ಟಣ ಶೆಟ್ಟಿ ಸರ್ ಆಗ್ಲಿ ಯಾರೋ ಒಟ್ಟ ಎಲ್ಲರೂ ಅವ್ರಿವ್ರ ಏನಿದೆ ಎಲ್ಲರೂ ನನಗೆ ಬಹಳ ಈ ರೀತಿ ಮಾಡೋದ್ರಿಂದ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಕಾಲಕಾಲಕ್ಕೆ ನಿಮಗೆ ವಿಜ್ಞಾನಿಗಳು ಅನೇಕರು ಸಹಾಯ ನೀಡಿ ಮಾರ್ಗದರ್ಶನ ಮಾಡಿ ಯಾವ್ದಕ್ಕೆ ಏನ್ ಮಾಡಬೇಕು ಅನ್ನುವಂತ ಒಂದು ತಿಳುವಳಿಕೆಯನ್ನು ನಿಮ್ಮಲ್ಲಿ ಮೂಡಿಸಿದ್ದಾರೆ. ಮತ್ತೆ ನಾನು ಅದರ ಜೊತೆಗೇನೆ ಅವ್ರನ್ನ ರಾತ್ರಿ ಸರ್ವತ್ತಿನಲ್ಲಿ ಆದ್ರೂ ಅವ್ರನ್ನ ಫೋನ್ ಮಾಡಿ ಕಾಡ್ತಾ ಇದು ನಮಗ ಕೊಳೆ ರೋಗ ಬರ್ತಿದೆ, ಅದಕ್ಕೆ ನಾವು ಯಾವ ರೀತಿ ಜೈವಿಕನಲ್ಲಿ ಯಾವ ರೀತಿ ಹತೋಟಿ ಮಾಡ್ಕೋಬೇಕು, ಏನ್ ಹಾಕ್ಬೇಕು, ಎಷ್ಟು ಬಿಡಬೇಕು, ಅದಕ್ಕೆ ಎಷ್ಟು ಲೀಟರ್ ಹಾಕ್ಬೇಕು, ಈ ರೀತಿ ಎಲ್ಲಾನು ಅವ್ರನ್ನ ಇದನ್ ಮಾಡ್ಕೊಂಡು ಮತ್ತೆ ನನ್ನ ಸ್ವಂತ ಅನುಭವದಿಂದ ನಾನು ಇಷ್ಟು ಲೀಟರ್ ಹಾಕಿದ್ರೆ ಏನಾಗುತ್ತೆ, ಇಷ್ಟು ಲೀಟರ್ ಹಾಕಿದ್ರೆ ಏನಾಗುತ್ತೆ, ಹಿಂಗ್ ಸ್ವಂತ ಅನುಭವದಿಂದ ಟ್ರೈಕೋಟ್ರಮಾ ಸುಡೋಮನಸ್ ಮತ್ತು ವೈರಾಭಾಷಿಯಾನ ಇವುಗಳನ್ನ ಕೊಡೋದ್ರಿಂದ ಜೈವಿಕನಲ್ಲಿ ಕೊಳೆ ರೋಗ ಹತೋಟಿ ಮಾಡ್ಕೊಂಡೆ. ಮತ್ತೆ ಟ್ರೈಕೋಟ್ರಮಾ ಸುಡೋಮನಸ್ ಕೊಡೋದ್ರಿಂದ ಬ್ಲೈಟ್ ಅಂತೀರ ಸರ್ ನೀವು ಅರಿಶಿನದಲ್ಲಿ, ಅದಕ್ಕೆ ಬೆಂಕಿ ರೋಗ ಅಂತಾರೆ ನಮ್ಮ ಆಡುಭಾಷೆಯಲ್ಲಿ, ಆ ಬ್ಲೈಟ್ ಕಂಟ್ರೋಲ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಕೊಂಡೆ. ಮತ್ತೆ ಎಲಿ ಸುರುಳಿ ರೋಗ ಬರುತ್ತೆ, ಅಲ್ಲಿ ತ್ರಿಪ್ಸ್ ಮತ್ತು ನುಸಿ ಇರುತ್ತೆ, ಏನು ತ್ರಿಪ್ಸ್ ನುಸಿ ಇರುತ್ತೆ, ಅದು ಮೆಟ್ರಾಸಿಯಂ ಬೈರಿಯಾಭಾಸಿಯಾನ ಮತ್ತು ವೈಟಿಸಿಲಿಯಂ ಲೆಖಾನಿಯಾ ಕೊಡೋದ್ರಿಂದ ಹತೋಟಿಯಲ್ಲಿ ಬರುತ್ತೆ. ಅದೇ ನಮ್ಮ ನೈಸರ್ಗಿಕವಾಗಿ 1-5 kg ಉಳ್ಳಾಗಡ್ಡಿನ 10 liter ಗೋಮೂತ್ರ 10 liter ಮಜ್ಜಿಗೆಯಲ್ಲಿ ಒಂದು ವಾರ ಕಳಿಸಿ, ಉಳ್ಳಾಗಡ್ಡಿ ಅದನ್ನ ಮಿಕ್ಸಿಗೆ ಹಾಕೊಂಡು ಒಂದು ವಾರ ಕಳಿಸಿ ಅದನ್ನ ಸ್ಪ್ರೇ ಕೊಡೋದ್ರಿಂದ ನಮ್ಮಲ್ಲಿ ಅರಿಶಿನದಲ್ಲಿ ಸುರುಳಿ ರೋಗ ಬರುತ್ತಲ್ಲ, ತ್ರಿಪ್ಸ್ ಮತ್ತು ನುಸಿ ಏನಂತವು, ಅದು ನಿವಾರಣೆ ಆಗುತ್ತೆ. ಮತ್ತೆ ಕಬ್ಬಿನಲ್ಲಿ ಬರುವಂತ ಬಿಳಿ ಉಣ್ಣೆನು ನಿವಾರಣೆ ಆಗುತ್ತೆ. ಕಬ್ಬು ಮತ್ತು ಪೇರ್ಲೆ ಗಿಡಕ್ಕೆ, ಸೀಬೆ ಗಿಡಕ್ಕೆ ಬಹಳ ಬಹಳ ಸರ್ ಅದು ಬಿಳಿ ಉಣ್ಣೆ. ಅಂತವನ್ನೆಲ್ಲಾನು ನಾವು ಬಹಳ ಇದು ಮಾಡ್ಕೊಂಡು ಎಲ್ಲಾನು ಇದು ಮಾಡ್ಕೊಂಡಿವಿ. ಮತ್ತ ಇದು ಮೆಕ್ಕೆಜೋಳದಲ್ಲಿ ಸುಳಿ ಕೊರಕ ಹುಳ ಬರುತ್ತೆ, ಅದಕ್ಕೆ ಒಂದು 10-12 ತರ ಗಿಡಮೂಲಿಕೆ ಎಲೆಗಳನ್ನು ಹಾಕೊಂಡು ಗಿಡಮೂಲಿಕೆ ಬೆಳೆಸ್ಕೊಂಡು ಅದನ್ನು ನಿವಾರಣೆ ಮಾಡ್ಕೊಂಡೆ. ಯಾವ ಗಿಡಮೂಲಿಕೆ ಬಳಸಿದ್ರಿ? ಪಪ್ಪಾಯಿ, ಸೀತಾಫಲ, ಚಿತ್ರಂಗ, ಮಧುಗುಣಿಕಿ, ಮತ್ತೆ ಮಗರಾಣಿ, ಕೆಂಪೌಡ್ಲ, ಅಮೃತ ಬಳ್ಳಿ, ಚದುರಂಗ, ಎಕ್ಕಿದೆಲೆ, ಉಸಲಕ್ಕಿ, ಹಿಂಗೆ ಕೆಂಪು ಕನುಗಲ, ಹಿಂಗ 16 ಎಲೆಗಳನ್ನ ಬಳಸಿ, ಮತ್ತೆ ಇದೇ ಹೇಳಿದನಲ್ರಿ ಅದೇನು ಕಲ್ನಾರು, ಕತ್ತಾಳೆ, ಗಾದಾಳಿ, ಗಾಮೆಲ್ಲೆ ಅಂತೀವಲ್ಲ ಅದಕ್ಕೂ ಕೂಡ ಸೇರಿಸಿ ಅದನ್ನ ಮಾಡ್ಕೊಂಡೆ. ಚೆಂಡು ಹಾಕಿದ್ದೆ ಇದಕ್ಕೆ ಹಾಕಿ ಇಲ್ಲಿದೆ ಸರ್ ಅದು. ಈಗೇನು ನೀವು ಇಷ್ಟೆಲ್ಲಾ ಮೂಲಿಕೆಗಳನ್ನ ಹೇಳದ್ರಲ್ಲ, ನಿಮ್ಮ ಹೊಲದ ಸುತ್ತಮುತ್ತಲು ಈ ಮೂಲಿಕೆಗಳು ಬೆಳೆಯುದಾಗ್ಲಿ ಅಥವಾ ಈಗೇನು ಸುತ್ತಮುತ್ತಲ ನಮ್ಮ ರೈತರಿಗೆ ಈ ಎಲ್ಲಾ ಮೂಲಿಕೆಗಳು ಸರಳವಾಗಿ ಸಿಗ್ತಾವ ಅಂತೀರಿ? ಅದೇನು ಧಾರಾಳವಾಗಿ ಸಿಗ್ತಾವ, ಏನ್ ತೊಂದರೆ ಇಲ್ಲ. ಮತ್ತ ಈಗ ಒಂದಿಷ್ಟು ಒಂದೆರಡು ಸಿಗದಿದ್ರೆ ಏನ್ ತೊಂದರೆ ಇಲ್ಲ, ಅದು ಸಿಗಲೇಬೇಕಂತೇನಿಲ್ಲ. ಮತ್ತ ನಮ್ಮಲ್ಲಿ ದನಕರುಗಳು ಸಾಯೋದು ಯಾವ್ದಾದ್ರು ಇದ್ರೆ ಅದನ್ನ ಸಹಿತ ನಾನು ವೇಸ್ಟ್ ಮಾಡ್ಲಾರ್ದೆ ನಮ್ಮ ಅಜ್ಜ ನಮ್ಮ ತಂದೆ ಏನ್ ಮಾಡ್ತಿದ್ರು, ಇಂತ ತೆಂಗಿನ ಗಿಡ, ಮಾವಿನ ಮರ, ಅದನ್ನ ಹೂಳುದ್ರ ಕಾಯಿ ಫಸಲು ಬಹಳ ಬರುತ್ತೆ ಸರ್. ಅದು ಒಂದ್ ಗಿಡ ಆದ್ರೆ ನಾನು ಈ ಗಿಡ ಹಿಂಗೆ ಬಂತು, ಇಷ್ಟಂಗ್ ಫಸಲು ಬಂತು ಅಂತ ನಾನು ವಿಚಾರಿಸಿದಾಗ ನನಗದು ಕಲ್ಪನೆ ಆಗ್ತಿತ್ತು. ಅಂದ್ರೆ ಇದು ಒಂದೇ ಗಿಡಕ್ಕೆ ಕೊಡಬಾರದು, ನಾನು ಇಡೀ ಬೆಳೆ ಕೊಡಬೇಕು ಅಂತ ಹೇಳಿ ಅದನ್ನ ಒಂದು ಡ್ರಮ್ಮಿಗೆ ಹಾಕೊಂಡು ಅದಕ್ಕೆ ಒಂದ್ ಗೋಮೂತ್ರ, ಮಜ್ಜಿಗೆ, ನಮ್ಮಲ್ಲಿ ಗಿನ್ನಸ್ ಹಾಲು ವೇಸ್ಟ್ ಆಗಿ ಉಳಿತಾವ ಅವು, ಮತ್ತ ಹಳ್ಳಿ ಗಿಡ, ಆಲ ಗಿಡ, ಬಣ್ಣೆ ಗಿಡ, ಕೆಳಗಿನ ಮಣ್ಣು, ಬೂದಿ, ಬೆಲ್ಲ, ಹಿಂಗ ಪಪ್ಪಾಯಿ ಹಾಲಾಕ್ತೀನಿ ಸರ್. ಪಪ್ಪಾಯಿ ಹಾಲಾಕೋದ್ರಿಂದ ನನಗದ ಎಲ್ಲ ಎಲುಗಿಲು ಕರಿಗಿ ದ್ರವಣ ಆಗಿಬಿಡುತ್ತೆ. ಆಗ್ತದ ಸರ್. ಮತ್ತ ಅದು ಸಿಗದಿದ್ರೆ ಯಾರಾದ್ರೂ ಯೂನಿಯನ್ ಜಮ್ ಟ್ಯಾಬ್ಲೆಟ್ ಹಾಕೋಬಹುದು. ಮತ್ತೆ ನಾನು ಅದಕ್ಕೆ ಮುಟ್ಟಿದ್ರೆ ಮುನಿ ಅಂತಾರಲ್ಲ, ಒಳಮುಚ್ಕ ಹೊರಮುಚ್ಕ ಅಂತೀವಿ, ಅವನ್ ಎರಡೂ ಸೇರಿಸಿ ಹಾಕ್ತೀನಿ, ಅದಕ್ಕೂ ಇದಾಗುತ್ತೆ ಸರ್. ಶಿವಾನಂದ ಅವರು, ಈಗೇನು ನೀವು ಮೂಲಿಕೆಗಳನ್ನ ಹೇಳದ್ರಿ, ಆಮೇಲೆ ಇವೇನು ಜೈವಿಕ ಗೊಬ್ಬರಗಳನ್ನ ಹೇಳದ್ರಿ, ಇವುಗಳನ್ನ ನೀವು ಇದನ್ನ ಈ ರೋಗಕ್ಕೆ ಬಳಸಬೇಕು ಅಂತೇಳಿ ಅಥವಾ ಯಾವ ರೀತಿ ತಯಾರ ಮಾಡಬೇಕು ಅಂತೇಳಿ ಏನಾದ್ರೂ ಬರೆದು ರೆಡಿ ಮಾಡಿ ಇಟ್ಟಿದ್ದೀರಾ? ಅಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುವಂತದ್ದು ಈಗ ಒಂದ್ ವೇಳೆ ಹೇಳಬೇಕು ಅಂತಂದಾಗ ಕೆಲವೊಮ್ಮೆ ನೆನಪರೆ ಹೋಗ್ಬಿಡ್ತಾವ, ಅದಕ್ಕೆ ಏನಾದ್ರೂ ನೀವು ವ್ಯವಸ್ಥೆ ಮಾಡ್ಕೊಂಡಿರಿ? ಒಂದ್ಸಲ ಬಹಳ ಕಷ್ಟಪಟ್ಟು ನಮ್ಮಲ್ಲಿ ಕನ್ನೇರಿ ಅಜ್ಜಾರು ನನ್ನ ಈ ರೀತಿ ಮಾಡ್ತಾನಂತ ನಮ್ಮ ಸಾವಯವ ಗ್ರೂಪ್ ಅಂದು ಒಂದು ಕಮ್ಯುನಿಟಿ ಅಂತ ಇರುತ್ತೆ ಸರ್, ನಾಲ್ಕಾರು ಜನ ಹತ್ತಾರು ಜನ ಹಿಂಗ ಕಮ್ಯುನಿಟಿ ಇರುತ್ತ ಅಂತಲ್ಲಿ ಕೇಳ್ಕೊಂಡು ಶಿವಾನಂದ ಗಣಿ ಅವರೊಬ್ರು ಇಲ್ಲಿ ಮುಧೋಳ ತಾಲೂಕು ಕೊಪ್ಪಳಲ್ಲಿ ಇಲ್ಲಿ ಸಾವಯವ ಮಾಡ್ತಾರಂತ ಸ್ವಲ್ಪ ಬಹಳ ದೊಡ್ಡ ಪ್ರಮಾಣದಾಗ ಮಾಡ್ತಾರಂತ ಹಿಂಗೇನೋ ಕೇಳ್ಕೊಂಡು ಅವ್ರು ನಮ್ಮ ತೋಟಕ್ಕೆ ಬಂದ್ರು. ನಾನೇನು ಅವ್ರನ್ನ ಕರೆಸಿದ್ದಿಲ್ಲ ಏನಿಲ್ರಿ ಸರ್, ಮತ್ತೆ ಆಸಕ್ತಿ ಐತ್ರಿ ಅವ್ರಿಗೆ ಸಾವಯವ ಮೇಲೆ. ಅಂದಾಕ್ಷಣ ಅವ್ರು ನಮ್ಮ ತೋಟಕ್ಕೆ ಬಂದ್ರು, ನಾನೇನು ಅವ್ರಿಗೆ ಆಮಂತ್ರಣ ಕೊಟ್ಟಿದ್ದಿಲ್ಲ ಏನೂ ಇಲ್ಲ. ಅಂದಾಕ್ಷಣ ಇಲ್ಲಿ 4,000 ಜನ ಕುಡಿತು ಸರ್ ಒಂದೇ ದಿವಸ. ಈ ಸಾಯಂಕಾಲ ಫೋನ್ ಮಾಡಿದ್ರು ನನಗವರು, ನಿಮ್ಮ ತೋಟಕ್ಕೆ ತಿನ್ನ ಅಂತ. ನಾನು ಅವ್ರಿಗೆ ಬನ್ನಿ ಅಪ್ಪಾಜಿ ಅಂದೆ. ಅವ್ರು ಮಧ್ಯಾಹ್ನ ಬರೋದ್ರೊಳಗಾಗಿ 4,000 ಜನ ಕುಡಿತ್ರಿ ಇಲ್ಲಿ. ಎಲ್ಲಿಂದ ರೀ? ರಾಯಚೂರು, ಲಿಂಗಸೂರು, ಆ ಕಡೆ ಗಂಗಾವತಿ, ಕೊಪ್ಪಳ, ಈ ಕಡೆ ಚಿಕ್ಕೋಡಿ, ಬೈಲಹೊಂಗಲ, ಮಂಡ್ಯ ತನಕ ಜನ ಬಂದಿದ್ರು ಸರ್ ಒಂದೇ ರಾತ್ರಿಯಲ್ಲಿ. ಹಿಂಗ ಅವ್ರ ಅಜ್ಜಾರ ಅಂದ್ರೆ ಅಷ್ಟು ಆಸಕ್ತಿ ಐತಿ ಸಾವಯವದ ಮೇಲೆ ರೈತರದು. ಮತ್ತ ನಾನು ಆ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟು ಬಹಳ ದೊಡ್ಡ ಪ್ರಮಾಣದಲ್ಲಿ ನನಗೆ ಶಕ್ತಿ ಆಗದಿದ್ರು ನನ್ನ ಎಷ್ಟು ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡ್ಕೊಂಡಿದ್ದೀನಿ ಸರ್. ಮತ್ತೆ ನಾನು ಇವಾಗ ಸ್ವಲ್ಪ ದನಗಳು ಕಡಿಮೆ ಆಗಿದ್ದಾವೆ, 40-50 ದನ ಇರ್ತಿದ್ವು ಸರ್, ಇವಾಗ ಒಂದು 20-30 ಇದಾವ. ಕೊಟ್ಟಿಗೆ ಗೊಬ್ಬರ ಅದು ನಾವು ಬಹಳ ವಿಶೇಷ ಇಲ್ಲಿದ್ದಾರೆ, ಮಾರ್ಕೆಟ್ ಮಾಡ್ಕೊಂಡು ಬರೋದಾಗ್ಲಿ ಇದು ಮಾಡೋದಾಗ್ಲಿ ಎಲ್ಲ ನಾವು ಸ್ವತಃ ತಯಾರು ಮಾಡ್ಕೋತೀವಿ. ಕೋಳಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಹಿಂಗ ಇವನ್ನೆಲ್ಲ ತಯಾರು ಮಾಡ್ಕೊಂಡು ನಾವು ಭೂಮಿಗೆ ಹಾಕೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಆಗಿರುತ್ತೈತಿ. ಮತ್ತ ಯಾವ್ದನ್ನು ವಿಶೇಷ ನಾವು ಹೊರಗಿನಿಂದ ತರುವಂತ ವ್ಯವಸ್ಥೆ ಮಾಡೋದಿಲ್ಲ. ಇದು ಎರೆಹುಳು ಗೊಬ್ಬರ ಆಗ್ಲಿ ಎಲ್ಲಾನು ಇಲ್ಲೇ ತಯಾರು ಮಾಡ್ಕೊಂಡು ನಾವು ಇದು ಮಾಡ್ಕೊಂಡಿರ್ತೀವಿ ಸರ್. ಬಹಳ ಅದ ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಒಂದು ಕಡ್ಡಿ ಪಿಟಿಗೆ ಉಪ್ಪು, ಇನ್ನೊಂದ್ ಏನ್ರಿ ಅದ ಹಿಂಗ ಇಷ್ಟ ಬಿಟ್ರೆ ಏನ್ ಕೊಳ್ಳುವಂತದ್ ನಮ್ಮಲ್ಲಿ ಏನಿರಂಗಿಲ್ಲ ಸರ್. ಬೇರೆ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸೋಣ, ಇದ್ರ ಮೇಲೆ ನಾವು ಕೇಂದ್ರೀಕರಣ ಮಾಡೋಣ. ನಮ್ಮ ರೈತರು ಇತ್ತೀಚಿನ ದಿವಸದೊಳಗೆ ಜೈವಿಕ ಗೊಬ್ಬರಗಳನ್ನ ಉಪಯೋಗ ಮಾಡುವಂತದನ್ನ ನಾವು ನೋಡ್ತಾ ಇದೀವಿ, ಅದು ಅನಿವಾರ್ಯ ಕೂಡ ಆಗಿರುವಂತದ್ದು. ಮತ್ತ ಏನು ಬೀಜೋಪಚಾರ ಮಾಡುವ ಸಂದರ್ಭದೊಳಗಾಗ್ಲಿ ಅಥವಾ ಯಾವುದೇ ಒಂದು ರೋಗಕ್ಕೆ ನಾವು ನಿವಾರಣೆ ಮಾಡುವಂತಹ ಒಂದು ಸಂದರ್ಭದೊಳಗ ಜೈವಿಕ ಗೊಬ್ಬರಗಳು ಬಹಳಷ್ಟು ಉಪಯೋಗಕ್ಕೆ ಬರ್ತಾ ಇದ್ದಾವ. ಅಂತಹ ಜೈವಿಕ ಅಣುಜೀವಿಗಳು ಇವತ್ತ ನಮಗ ವಿಜ್ಞಾನಿಗಳು, ಕೃಷಿ ವಿಜ್ಞಾನಿಗಳು ಕೊಟ್ಟಂತಹ ಒಂದು ಕೊಡುಗೆ ಹೇಳಬಹುದು. ಅವು ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು, ವಿಶ್ವವಿದ್ಯಾಲಯ ಇರಬಹುದು, ಕೃಷಿ ಸಂಶೋಧನಾ ಕೇಂದ್ರಗಳಿರಬಹುದು ಅಥವಾ ರೈತ ಸಂಪರ್ಕ ಕೇಂದ್ರಗಳಿರಬಹುದು, ಅಲ್ಲಿ ಕಲ್ಚರ್ಗಳನ್ನ ಕೊಡುವಂತಹ ಒಂದು ವ್ಯವಸ್ಥೆ ಅದ, ಅದನ್ನ ತಾವು ಉಪಯೋಗ ಮಾಡಿಕೊಳ್ಬಹುದು. ಇಲ್ಲಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಶಿವಾನಂದ ಗಣಿಯವರು ಬಹಳ ಅದ್ಭುತವಾದಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಮಿಶ್ರ ಬೇಸಾಯ ಪದ್ಧತಿಗಳನ್ನು ಅನುಸರಿಸುವುದಲ್ಲದೆ ಈ ಜೈವಿಕ ಗೊಬ್ಬರಗಳನ್ನು, ಸುಮಾರು ಜೈವಿಕ ಗೊಬ್ಬರಗಳನ್ನು ಅವರು ಉತ್ಪಾದನೆ ಮಾಡ್ತಾ ಇದ್ದಾರೆ. ತಮ್ಮದೇ ಆದಂತಹ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಂಡು ಒಳ್ಳೆಯ ಒಂದು ಕಲ್ಚರ್ ತಯಾರು ಮಾಡಿ ನಮ್ಮ ರೈತರಿಗೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅದನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಏನೇನು ಅದಾವ ಅವ್ರ ಕಡೆ ಅನ್ನೋದ್ರ ಬಗ್ಗೆ ನಾವು ಅವರನ್ನ ಕೇಳೋಣ. ಜೈವಿಕ ಗೊಬ್ಬರಗಳಂದ್ರೆ ಬೇವಿರಿಯಾ ಭಾಷ್ಯಾನ, ವಲ್ಟಿಸಿಲಿಯಂ ಲೇಖಾಣಿಯ ಮತ್ತು ಟ್ರೈಕೋಡರ್ಮ ಹರ್ಜಿಯಾನಾಮ, ಮತ್ತೆ ಬಿಡಿ 500, ಬಯೋಡೈನಾಮಿಕ್ ಲಿಕ್ವಿಡ್, ಪೆಸ್ಲೋಮೆಸಿಸ್, ನಿಮೋರಿಯಾ ರಿಲಯ, ಬ್ಯಾಸ್ಲೆಸ್ ಅನ್ನುವಂತ ಇವು ಶಿಲೀಂಧ್ರ ನಾಶಕ, ಕೀಟನಾಶಕ ಅಂತ ಬರ್ತಾವ, ಇವು ಅದಾವ. ಮತ್ತ ಇನ್ನ ಪೋಷಕಾಂಶ ಬ್ಯಾಕ್ಟೀರಿಯಾಗಳು ಬಂದು ಪಿ ಸುಡೋಮನಸು, ಅಜಿಟೋಬ್ಯಾಕ್ಟರ್, ಅಸಿಟೋಬ್ಯಾಕ್ಟರ್, ಅಜಸ್ಪ್ಲೇರಿಯಮು, ರೈಸೋಬಿಯಮ್, ಪಿಎಸ್ಬಿ, ಮತ್ತು ಜಿಂಕ್, NPK ಇದೆ, ಕೆ ಮೊಬಿಲೈಸರ್, ಪೊಟ್ಯಾಸಿಯಂ ಇದೆ, ಫಾಸ್ಫರಸ್ ಇದೆ, ಮತ್ತೆ ಸಿಲಿಕಾನ್ ಇದೆ, ಪೆರಸ್ ಸೋಲ್ಯಿಂಗ್ ಬ್ಯಾಕ್ಟೀರಿಯಾ ಇದೆ, ನೆಕ್ಸ್ಟ್ ಮೈಕ್ರೋ ನ್ಯೂಟ್ರಿಯಂಟ್ ಇದೆ. 20-25 ತರ ನಮ್ಮಲ್ಲಿ ಕಲ್ಚರ್ಗಳು ಸಿಗ್ತಾವ ನನ್ನಲ್ಲಿ. ನಾನು ಅದ್ ಮೊದಲ ಮೂಲತಃ ನಾನು ಸರ ಅದನ್ನ ಬೇರೆ ಕಡೆಯಿಂದ ತಂದು ಅದರೊಂದಿಗೆ ಬಹಳ ದೀರ್ಘವಾಗಿ ಅಧ್ಯಯನ ಮಾಡಿಕೊಂಡು ಅದರ ಜೊತೆ ಮಾತನಾಡುವಂತ ಇದಕ್ಕೆ ಹಂಗಾಗಿ ಅವನು ಯೂಸ್ ಮಾಡ್ಕೊತ ಮೈಕ್ರೋರೆಸಾನ್ ಅನ್ನುವಂತ ಇವೆಲ್ಲ ಬ್ಯಾಕ್ಟೀರಿಯಾ ಮತ್ತು ಅಣುಜೀವಿಗಳನ್ನ ನಾನು ಸ್ವತಃ ತಯಾರು ಮಾಡಿಕೊಂಡು ಇಲ್ಲಿ ನನ್ನ ಬೆಳೆಗಳಿಗೆ ಉಪಯೋಗಿಸ್ತೀನಿ ಮತ್ತು ಹೊರಗಡೆ ರೈತರಿಗೂ ಕೊಡ್ತೀನಿ. ನಮ್ಮಲ್ಲೇ ಇವಾಗ ನಮ್ದು 40-45 ಎಕರೆ ಜಮೀನಿದೆ. ನನ್ನ ಜಮೀನಲ್ಲದೆ ನಮ್ಮ ಅಣ್ಣತಮ್ಮರು ಒಂದ್ 200-300 ಎಕರೆ ಜಮೀನು ಕೊಡ್ತೀನಿ ನಾನು. ಇಲ್ಲಿ ನಮ್ಮಲ್ಲಿ ಮಾತ್ರ ಫ್ರೀ ಆಗಿ ಕೊಡ್ತೀನಿ. ಅವ್ರಿಗೊಂದು ನಾವು ಹೆಲ್ಪ್ ಮಾಡಿದ್ರೆ ನಮಗೊಂದು ಅವ್ರು ಹೆಲ್ಪ್ ಮಾಡ್ತಿರ್ತಾರ, ಮತ್ತೆ ಯಾರಾದ್ರೂ ಹೊರಗಿನಿಂದ ಬಂದ್ರು ಅವ್ರಿಗೂ ಕೊಡ್ತಿರ್ತೀನಿ. ಜೈವಿಕ ಗೊಬ್ಬರಗಳನ್ನು ಕೊಡುವಂತಹ ವ್ಯವಸ್ಥೆ ನಿಮ್ಮಲ್ಲಿ ಅದ? ಮತ್ತೆ ಇವು ನಾನು ಬೀಜೋಪಚಾರ ಅಂತ ಅದರಲ್ಲೇ ಮಾಡ್ಕೋತೀನಿ. ಕಬ್ಬಿನಲ್ಲಿ ಬಂದ್ರೆ ರೈಸೋಬಿಯಮು, ಮೆಟ್ರಾಸಿಯಮು, ಮತ್ತೆ ಟ್ರೈಕೋಟರ್ಮ ಸುಡುಮನ ಹಾಕೋತೀನಿ. ಮತ್ತೆ ಅದ ಕಡಲೆ ದ್ವಿದಳ ಧಾನ್ಯಗಳನ್ನ ಮಾಡಿದ್ರೆ ಯಾವ್ದು ರಾಜಬೇಮು, ಇವು ಟ್ರೈಕೋಟರ್ಮ ಸುಡುಮನ ಹಾಕೊಂಡೇ ಮಾಡ್ಕೋತೀನಿ. ಎಲ್ಲಾನು ಹಿಂಗ ಬೀಜೋಪಚಾರ ಮಾಡ್ಕೊಂಡು ಹಾಕ್ತೀನಿ. ಎಲ್ಲಾನು ಹಿಂಗ ನಾವು ಹಿರಿಯರು ನಮ್ಮ ಪೂರ್ವಜರ ಪದ್ಧತಿ ಏನಿತ್ತು ಅದನ್ನು ಬಿಟ್ಟಿಲ್ಲ. ಮತ್ತ ನಾನು ಹೊಸದಾಗಿನೂ ಸಹಿತ ಬಹಳ ಅಳವಡಿಸಿಕೊಂಡಿದ್ದೀನಿ. ಇದು ಏನನ್ನ ತಾವು ಮಾಡ್ತಾ ಇದ್ದಿರಲ್ಲ, ಅಣುಜೀವಿಗಳನ್ನ ಬೆಳೆಸುವಂತದ್ದು, ಅಣುಜೀವಿಗಳ ವರ್ಧನೆ ಮಾಡುವುದು, ಆಮೇಲೆ ಅಣುಜೀವಿ ಗೊಬ್ಬರಗಳನ್ನ ಮಾರಾಟ ಮಾಡುವಂತದ್ದು, ಇದೇನದಲ್ಲ ನಮ್ಮ ವಿಜ್ಞಾನಿಗಳು ಮಾಡುವಂತಹ ಒಂದು ಕೆಲಸ, ಲ್ಯಾಬೊರೇಟರಿ ಒಳಗೆ ಮಾಡುವಂತಹ ಒಂದು ಕೆಲಸ, ಅದನ್ನ ನೀವು ಯಾಕೆ ಇಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ರಿ? ಅಲ್ಲಿ ನಮ್ಮಲ್ಲಿ ಲ್ಯಾಬೊರೇಟರಿ ತರಬೇಕಾದ್ರೆ ಒಂದು 700 ರೂಪಾಯಿ 300 ರೂಪಾಯಿಗೆ ಒಂದು ಲೀಟರ್ ಕಲ್ಚರ್ ತರೋದು, ಅದೇ ನಮ್ಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಲೀಟರ್ಗೆ ಒಂದು 10 ರೂಪಾಯಿ ತನಕ ಖರ್ಚು ಹೆಚ್ಚು ಬರೋದಿಲ್ಲ, 10 ರೂಪಾಯಿ ತನಕ ಬರೋದಿಲ್ಲ. 1 ರೂಪಾಯಿ ಆದ್ರೆ ಬಹಳ ಆಯ್ತು. ಸುಮ್ಮನೆ ಇನ್ನೇನು ಅದರದ ಪ್ರೊಸೀಜರ್ ಇದೆ, ಅದ್ರ ಜೊತೆ ನಿರಂತರವಾಗಿ ಇರಬೇಕು, ಮುಂಜಾನೆ ಸಾಯಂಕಾಲ ಅದನ್ನ ರೊಟೇಟ್ ಮಾಡ್ತಾ ಇರಬೇಕು. ಒಂದು ಬ್ಯಾಕ್ಟೀರಿಯಾದಲ್ಲಿ ಕೈ ಹಾಕಿ ಇನ್ನೊಂದು ಅದ್ರ ಜೊತೆ ಕೈ ಹಾಕೋಬಹುದು, ಸ್ವಚ್ಛವಾಗಿ ಕೈ ತೊಳ್ಕೊಂಡು ಸ್ಯಾನಿಟೈಸರ್ ಯೂಸ್ ಮಾಡಿಕೊಂಡು ಗ್ಲೌಸ್ ಹಾಕೊಂಡು ಅದ್ರ ಜೊತೆ ಉಪಯೋಗ ಮಾಡ್ತಾ ಇರಬೇಕು, ಅದ್ರ ಜೊತೆ ನಿರಂತರವಾಗಿರಬೇಕು. ಹಂಗ ಅದನ್ನೆಲ್ಲಾನು ನಾವು ರೂಢಿಸಿಕೊಳ್ಬೇಕು. ಈಗೇನ್ ಮಾಡುವಂತ ಒಂದು ಕೆಲಸ ಅದು ಒಂದ್ ಸ್ವಲ್ಪ ನಿಮಗೆ ಕಷ್ಟದಾಯಕ ಅನಿಸೋದಿಲ್ಲ? ಇದು ನಮ್ಮಲ್ಲಿ ಇವಾಗ ಕಷ್ಟದಾಯಕ ಅಂತಂದ್ರೆ ನಮಗ ಫಲ ಸಿಕ್ಕಾಯ್ತಂದ್ರೆ ಕಷ್ಟದಾಯಕ ಆಗೋದೇ. ಇವಾಗ ನಮ್ ಹೆಣ್ಮಕ್ಳು ಹೇಳ್ತಿದ್ದಾರೆ, ಏನ್ರಿ ಇದೆಲ್ಲ ಕಾಳು ತರೋದು, ಅವನ್ನೆಲ್ಲ ಸ್ವಚ್ಛ ಮಾಡ್ಕೊಳ್ಳೋದು, ನಮ್ಮಲ್ಲಿ ಸಿಗ್ತಾವ ಕಾಳು ಆ ಮತ ಬೇರೆ. ನಮ್ಮ ಮನೆಯಲ್ಲಿ 6 ಗಂಟೆ ಅಂದ್ರೆ ಕೊಟ್ಟಿಗೆ ಎಲ್ಲಾನು ಸ್ವಚ್ಛ ಮಾಡ್ಕೊಂಡು ಹೆಂಡಕಾಸ್ ಅಂತೀವಿ ನಾವು, ಸಗಣಿ ಬೆಳೆಯೋದಕ್ಕೆ ಹೆಂಡಕಾಸ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು 6 ಗಂಟೆ ಅಂದ್ರೆ ಸ್ನಾನ ಮಾಡ್ಕೊಂಡು ಪೂಜಾ ಪುನಸ್ಕಾರ ಮಾಡ್ಕೊಂಡು ನಾವು ನ್ಯಾರಿ ಮಾಡ್ತೀವಿ, ನ್ಯಾರಿಗೆ ತಯಾರಾಗಿರ್ತೀವಿ. ಅವಾಗ 6 ಗಂಟೆಗೆ ನ್ಯಾರಿಗೆ ತಯಾರಾಗಿರ್ತೀವಿ, ಅವಾಗ ನಮ್ಮಲ್ಲಿ ಅಡಿಗೆ ಎಲ್ಲ ಸಿದ್ಧತೆ ಆಗಿರುತ್ತೆ. ಹಂಗ ಈಗ ಇದು ನಾವು ಫರ್ಟಿಲೈಸರ್ ಅದು ತರೋದಂದ್ರೆ ಏನು ಇದೇ ರೆಡಿಮೇಡ್ ಫುಡ್ ಹೋಟೆಲ್ಗೆ ಹೋಗಿ ಖಾನಾವಳಿಗೆ ಹೋಗಿ ತಿಂದು ಬರ್ತೀವಲ್ಲ ಆ ರೀತಿ ಇದು. ಮತ್ತ ಅದು ನಮ್ಗೆ ಹೊಟ್ಟೆನು ಸರಿ ಉಳಿದಿಲ್ಲ, ಮತ್ತ ಖರ್ಚು ಹೆಚ್ಚು ಬಹಳ ಆಗತ್ತ. ಮತ್ತ ಇದು ಏನಾಗತ್ತರಿ, ಇದು ಗಟ್ಟಿಮುಟ್ಟಾಗಿರುತ್ತೆ ನಮ್ದು ಸ್ವತಃ ಮಾಡ್ಕೊಂಡಿದ್ದು ಆ ರೀತಿ ಹೇಗೆ ಅದನ್ನೇ ತಿಳ್ಕೊಂಡು ನಾ ಸಾವಯವ ಮಾಡ್ತಾ ಇದ್ದೀನಿ. ಈಗ ಏನು ಜೈವಿಕ ಗೊಬ್ಬರ ತಾವು ಇಷ್ಟೆಲ್ಲ ತಯಾರು ಮಾಡ್ತಾ ಇದ್ದೀರಿ, ಸಾಕಷ್ಟು ಬ್ಯಾಕ್ಟೀರಿಯಾಗಳನ್ನ ಬೆಳೆಸ್ತಾ ಇದ್ದೀರಿ, ಇದು ಬೆಳೆಸಬೇಕಾಯ್ತಪ್ಪ ಅಂತಂದ್ರು ಅದಕ್ಕೆ ವಿಶೇಷವಾದಂತಹ ಕಾಳಜಿಯನ್ನ ನಾವು ವಹಿಸಬೇಕಾಗ್ತದೆ. ಮತ್ತೆ ಏನೇನು ನಿಮಗೆ ಪರಿಕರಗಳು, ಸಾಧನಗಳು, ಸಾಮಾನು ಬೇಕಾಗ್ತಾವ, ಯಾವ ರೀತಿ ಇದನ್ನ ಬೆಳೆಸ್ತಾ ಇದ್ದೀರಿ, ಅದ್ರ ಬಗ್ಗೆ ಹೇಳ್ಬೋದಾ? ಇದಕ್ಕೆ ನಾನು ಏನ್ ಮಾಡಿದ್ರಿ, ಒಂದು 25-30 ಲೀಟರ್ ಡ್ರಮ್ ಉಪಯೋಗಿಸ್ತೀನಿ ಇವು ಜೈವಿಕ ಗೊಬ್ಬರಕ್ಕಾಗಿ. ಮತ್ತೆ ನಾ ಗಿಡಮೂಲಿಕೆ ಗೊಬ್ಬರಕ್ಕಾಗಿ ಒಂದು 10-20 ಡ್ರಮ್ಗಳನ್ನ ಮತ್ತ ಬೇರೆ ಇಟ್ಕೊಂಡಿದ್ದೀನಿ. ಮತ್ತೆ ಅದಕ್ಕೆ ನಾನು ಒಂದರಲ್ಲಿ ಡೈಲಿ ಆ ಟೈಮ್ ರೊಟೇಟ್ ಮಾಡ್ಬೇಕಾದ, ಆ ರೊಟೇಟ್ ಮಾಡೋಕೆ ಬ್ಲೋರ್ ಅಳವಡಿಸ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡಿದ್ರಲ್ಲ, ಆ ರೀತಿ ಬ್ಲೋರ್ ಅಳವಡಿಸ್ಕೊಂಡಿದ್ದೀನಿ. ಆ ರೊಟೇಟ್ ಬ್ಲೋರ್ ಆನ್ ಮಾಡಿದ್ದೀನಿ ಅಂದ್ರೆ ಒಂದ್ 10 ನಿಮಿಷ ಅಥವಾ 15 ನಿಮಿಷ ಅದು ಗಾಳಿ ಊದಿ ಅಲ್ಲಿ ಎಲ್ಲಾನು ರೊಟೇಟ್ ಆಗ್ತದೆ. ಹೀಗಾಗಿ ಒಂದ್ರಲ್ಲಿ ಒಂದ್ ಕೈ ಹಾಕೋದು, ಅದನ್ನ ರೊಟೇಟ್ ಮಾಡೋದು, ಮತ್ತ ಮುಂದ್ರೆ ಅದು ಹನಿಯೂ ತಪ್ಪದ, ಮತ್ತೆ ಅಲ್ಲಿ ಕಂಟಾಮಿನೇಷನ್ ಆಗುವಂತ ಚಾನ್ಸಸ್ ತಪ್ಪದೆ. ಸೋಂಕು ಆಗ್ಲಾರ್ದಂಗ್ ನೋಡ್ಕೊಳ್ತಾ ಇದ್ರಿ, ಅದನ್ನ ಕಾಪಾಡ್ಕೊಳಕ್ ಅದೊಂದು ಅನುಕೂಲ ಆಗಿದೆ ಸರ್ ನನಗೆ. ಏನಾದ್ರೂ ಮಾಡ್ತಾ ಹೋದ್ರೆ ಅದು ಪ್ರಯತ್ನ ಅಂತ ಇರುತ್ತಲ್ಲ, ಆ ಪ್ರಯತ್ನ ನನ್ನ ಈ ರೀತಿ ಮಾಡು ಅಂತ ತಾನಾಗೆ ದಾರಿ ತೋರಿಸುತ್ತೆ. ಅಲ್ಲಿ ನಾವು ಶ್ರಮ ಪಟ್ಟ ಮಾಡ್ತಾ ಇದ್ರೆ ನನ್ನ ಈ ರೀತಿ ಮಾಡು, ನಾನ್ ನಿನಗೆ ಈ ರೀತಿ ಮಾಡಿದೆ ಅಂದ್ರೆ ನಾನ್ ನಿನಗೆ ಅನುಕೂಲ ಆಗ್ತೀನಿ ಅಂತ ಅದ ದಾರಿ ತೋರಿಸ್ತದೆ ಸರ್. ಒಮ್ಮೆಗ್ಲೆ ಎಲ್ಲರೂ ಕಲ್ತು ಹುಟ್ಟಿರೋದಿಲ್ಲ. ಈಗ ಇಂಥ ಏನ್ ಕೆಲಸ ಮಾಡ್ಬೇಕಾದ್ರೆ ನೀವು ಮೊದ್ಲು ಒಂದ್ ಸ್ವಲ್ಪ ಇದ್ರ ಬಗ್ಗೆ ಒಂದ್ ತಾಂತ್ರಿಕ ತರಬೇತಿ ಆಗ್ಲಿ ಅಥವಾ ತಿಳುವಳಿಕೆ ಆಗ್ಲಿ ಜಾಗೃತಿ ಆಗ್ಲಿ ಮಾಡ್ಕೊಂಡಿರ್ಬೇಕು. ನಾನು ತರಬೇತಿ ತಗೊಂಡಿಲ್ಲ, ಆದ್ರೂ ನನ್ನ ಹೊಲದಲ್ಲೇ ನನ್ನ ತರಬೇತಿ, ಇದೇ ನನಗೆ ಪಾಠಶಾಲೆ, ನನ್ನ ಅನುಭವನೇ ನನಗೆ ಪಾಠಶಾಲೆ. ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಏನ್ ಬಂದಿದೆ ಅಲ್ಲ, ಅವರು ತೋರಿಸಿದಂತ ಮಾರ್ಗದರ್ಶನದಲ್ಲೇ ನಾನು ಮುಂದುವರಿತಾ ಇದ್ದೀನಿ. ಅದನ್ನ ನಾನು ತೋರಿಸಿದೀನಿ, ಈ ರೀತಿ ನೀನು ಮಾಡ್ಕೊಳ್ಳೋದು ಸರಿಯಲ್ಲ, ಅದರಲ್ಲಿ ಒಂದೊಂದು ಕಂಟಾಮಿನೇಷನ್ ಆಗಿ ಏನಾದ್ರೂ ಅನಾಹುತ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಮ್ಗೆ ಡಾಕ್ಟರ್ ಎಸ್ ಬಿರಾದಾರ್ ಅವರೊಬ್ರು ಒಂದು ಸಲಹೆ ಕೊಟ್ರು. ಅವರ ಮಾರ್ಗದರ್ಶನದ ಮೇರೆಗೆ ನಾನು ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅಂತ ರಾಯಚೂರಿನಲ್ಲಿ ಇದ್ರು, ಅವರು ಈ ರೀತಿ ಮಾಡೋದ್ರಿಂದ ನನ್ನ ತೋಟಕ್ಕೆ ಒಮ್ಮೆ ವಿಸಿಟ್ ಕೊಟ್ರು. ಅವರು ರಾಯಚೂರಿನಲ್ಲಿ ಒಬ್ಬ ರಮೇಶ್ ಬೋಸ್ ಅಂತ ಇದ್ದಾರೆ, ಅವ್ರನ್ನ ದೊಡ್ಡ ರೈತರು, ಒಂದು 500-600 ಎಕರೆ ಜಮೀನು ಅವ್ರದ್ದು, ಅವ್ರನ್ನ ಕರ್ಕೊಂಡು ಬಂದು ಅವರು ಸಾವಯವ ಮಾಡ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಡ್ ಬಂದು ನನ್ನ ತೋಟಕ್ಕೆ ವಿಸಿಟ್ ಮಾಡಿಸಿದ್ರು. ವಿಸಿಟ್ ಮಾಡಿಸಿದ ತಕ್ಷಣ ಈ ರೀತಿ ನೀವು ಮಾಡ್ಕೊಳ್ಳೋದು ಸರಿಯಲ್ಲ, ಇದನ್ನ ಒಮ್ಮೆ ಲ್ಯಾಬ್ ಟೆಸ್ಟ್ ಮಾಡಿಸೋಣ ಅಂತ ಅವರಾಗೆ ಲ್ಯಾಬ್ ಟೆಸ್ಟ್ ಮಾಡಿಸಿದ್ರು ನಂದು. ಅದು ಲ್ಯಾಬ್ ಟೆಸ್ಟ್ ಮಾಡಿಸೋಕಾಗ್ಲಿ ಸರ್ ಏನ್ ಬರುತ್ತೆ, ಇಲ್ಲಿ 5:10 ಅಂತೇನೋ ಬರುತ್ತಿತ್ತಂತದು ಸರ್, ನಂದು 22:28 ತನಕ ಬಂತು. ಹೀಗಾಗಿ ಅಲ್ಲೇನು ಹೈದರಾಬಾದ್ ಕಳಿಸಿದ್ರೆ ಸರ್ ಅವ್ರ ಲ್ಯಾಬ್ ಟೆಸ್ಟ್ಗೆ, ಅವರೇ ಬಂದು ಸ್ವತಃ ನನಗ ಇಲ್ಲಿ ಬಂದು ಅದನ್ನ ಇಲ್ಲಿ ಎಲ್ಲಾನು ಪರೀಕ್ಷೆ ಮಾಡಿಕೊಂಡು ಇಲ್ಲಿ ಸುತ್ತಾಡಿದ್ರು. ಸುತ್ತಾಡಿಕೊಂಡು ಯಾಕೆ ಈ ರೀತಿ ಈ ಕಲ್ಚರ್ಗಳ ಕೌಂಟ್ ಹೆಚ್ಚು ಬಂದಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿದ್ರು ಸರ್. ಅವ್ರು ಅಬ್ಸರ್ವ್ ಮಾಡಿದ ತಕ್ಷಣ ಈ ಗುಡಿಸಲನ್ನ ಒಂದು 4 ಸುತ್ತಾದ್ರು, ಅಲ್ಲಿಲ್ಲ ಅದು ಒಳಗಡೆ ಇದೆ ಅಂತ ನಾ ಹೇಳಿದರೆ, ಅದು ಗೊತ್ತಪ್ಪ ನಮಗೆ, ಇದು ನಿನ್ನಲ್ಲಿ ಇದೊಂದು ಲೆಕ್ಕಾಚಾರ ಹೆಚ್ಚಿಗೆ ಬಂದಿದೆ, ನಮ್ಮಲ್ಲಿ ಇರೋಕ್ಕಿಂತಲೂ ನಿಂದು ಹೆಚ್ಚಿಗೆ ಬಂದಿದೆ, ಆ ರೀತಿ ಹೆಚ್ಚಿಗೆ ಬರಬೇಕಾದ ಕಾರಣ ಏನು ಹಾ, ನಿಮ್ಮಲ್ಲಿ ಸುತ್ತಮುತ್ತ ಹಸಿರಾದ ಬೆಳೆ ಇದೆ, ಗಿಡ ಗಣಪಡಿ ಇದಾವೆ, ಮತ್ತ ನ್ಯಾಚುರಲ್ ಆಗಿ ಈ ರೀತಿ ಗುಡಿಸಲು ಹಾಕೊಂಡಿದ್ಯಾ, ಅಂದಾಕ್ಷಣ ಇದಕ್ಕೆ ಏನ್ ಬೇಕು ಎಷ್ಟು ಟೆಂಪರೇಚರ್ ಬೇಕು ಅಷ್ಟು ಟೆಂಪರೇಚರ್ ಮೇಂಟೈನ್ ಮಾಡಿಕೊಂಡು ಮತ್ತ ನೀನು ಅದನ್ನ ಬಹಳ ಜಾಗೃತೆ ವಹಿಸಿಕೊಂಡು ಸ್ವಚ್ಛತೆ ಕಾಪಾಡಿಕೊಂಡು ಹೋಗಿದ್ಯಾ, ಅದಕ್ಕಾಗಿ ಈ ರೀತಿ ಉಳ್ಕೊಂಡಿದೆ ನಿನ್ನಲ್ಲಿ, ಇದಕ್ಕೆ ನಮ್ಮ ಮೆಚ್ಚುಗೆ ಪಡಿಸ್ತೀವಿ ಅಂತ ಹೇಳಿ ನನಗೊಂದು ಅವಾಗ ಪ್ರಶಸ್ತಿಯನ್ನು ಕೊಟ್ಟು ಹೋದ್ರು ಅವರು. ನಾನೇನು ಯಾವ್ದಕ್ಕೂ ಅರ್ಜಿ ಹಾಕಿಲ್ಲ, ಏನಿಲ್ಲ ಸರ್, ಮತ್ತೆ ಯಾವ ಇಂತ ಅಧಿಕಾರಿಗಳ ಜೊತೆ ಗುರುತಿಸಿಕೊಂಡವನು ಅಲ್ಲ ಸರ್. ಅಂದ್ರೆ ಈಗ ನಿಮ್ಮ ಏನು ಜೈವಿಕ ಗೊಬ್ಬರದೊಳಗ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಿದೆ, ಅದು ಬಹಳ ಒಳ್ಳೆ ಲಕ್ಷಣ, ಬಹಳ ಒಳ್ಳೆ ಒಂದು ಫಲಿತಾಂಶ ಅದು ಅನ್ನುವಂತ ಮಾತನ್ನ ಅವ್ರು ನಿಮಗೆ ಹೇಳಿದ್ರು, ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಅವರು. ಅವಾಗಿಂದ ಇದನ್ನ ತಯಾರು ಮಾಡ್ತಾ ಇದ್ದೀರಿ? ಇದು ನಾನು ಒಂದು 12-13 ವರ್ಷಗಳಿಂದ ತಯಾರು ಮಾಡ್ತಾ ಇದ್ದೀನಿ ಸರ್. ಮುಂದ್ರಿ ನಾನು ಮಾಡ್ಕೊಳ್ಳುವಂತದ್ದು, ಇವಾಗ ನಮ್ಮಲ್ಲಿ ದನಗಳು ಇದು ಅಂದ್ರ ನಮ್ಮ ಗಿನ ಸಾಲ ಸಿಗುತ್ತೆ ನಮಗೆ. ಆ ಗಿನ ಸಾಲ ನಂದು ಆಪರೇಷನ್ ಆಗಿದೆ, ಕೈ ಹೊಡಿತಿದೆ, ಮೈ ಹೊಡಿತಿದೆ, ನಾನು ಗಿನ ಸಾಲ ಉಣ್ಣೋದಿಲ್ಲ ಅನ್ನುವಂತ ಲಕ್ಷಣಗಳ ಬರೀ ನಮ್ಮಲ್ಲಿ ಇವಾಗ. ಆದ್ರೂ ಹೆಚ್ಚಿಗಾದಾಗ ಈ ಗಿಣಸಾಲಿಂದ ಒಂದು ಔಷಧಿ ಮಾಡ್ತಾನೆ ನಮ್ ಶಿವಾನಂದ ಗಣಿ ಅಂತ ಹೇಳಿ, ಆ ಗಿಣಸಾಲಲ್ಲಿ ನಾನು ಒಡೆಯಲಾರದ ಕೋಳಿ ಮೊಟ್ಟೆಯನ್ನು ಹಾಕಿದ್ರೆ ಅದು 21 ದಿನದಲ್ಲಿ ಕರಿಗೆ ನೀರಾಗುತ್ತೆ. ಅದಕ್ಕೆ ನಾನು ಒಳಮುಚ್ಕ ಹೊರಮುಚ್ಕ ಅಂದಿನಲ್ಲ, ಮುಟ್ಟಿದ್ರೆ ಮುನಿ ಒಂದು ಲಿಂಬೆ ಹಣ್ಣು ಸೇರಿಸ್ತೀನಿ, ನೆಕ್ಸ್ಟ್ ಬೆಲ್ಲ ಸೇರಿಸ್ತೀನಿ, ಪಪ್ಪಾಯಿ ಹಾಲು ಸೇರಿಸ್ತೀನಿ, 21 ದಿನ ಇಟ್ಟರೆ ಅದಕ್ಕೆ ಇಂಥ ಹಾಲ್ಸ್ನ ಬಾಟ್ಲಲ್ಲಿ ಅದು ಏನಾಗುತ್ತೀ ತತ್ತಿ ಕವಚ ಇರುತ್ತಲ್ಲ ಅಷ್ಟು ಬಿರುಸಾಗಿರ್ತೈತೆ, ಯಾವ ತಿಪ್ಪೆಯಲ್ಲಿ ಮತ್ತ ಗೊಬ್ಬರದಲ್ಲಿ ಮಣ್ಣಲ್ಲಿ ಅದು ಕರಗೋದಿಲ್ಲ, ಅದು ಸಹಿತ ಕರಿಗಿ ನೀರಾಗುತ್ತೆ, ದ್ರವಣ ಆಗುತ್ತೆ. ಹಾ, ಅದು ನನಗ ಬೆಳೆಗೆ ಟಾನಿಕ್ ಆಗಿ ಅದರಿಂದ ಪೌಷ್ಟಿಕಾಂಶ ಆಗಿ ನಾನು ಅದನ್ನ ಉಪಯೋಗ ಮಾಡ್ಕೋತೀನಿ, ಬಳಸ್ತಾ ಇದ್ದೀನಿ. ಸಾಕಷ್ಟು ಪ್ರಯೋಗಗಳನ್ನ ತಾವು ಮಾಡ್ತಾ ಇದ್ದೀರಿ. ಈಗೇನು ಜೈವಿಕ ಗೊಬ್ಬರ ತಯಾರು ಮಾಡಿ ಸುಮಾರು 12-13 ವರ್ಷದಿಂದ ನಮ್ಮ ರೈತರಿಗೂ ಕೂಡ ತಾವು ಕೊಡ್ತಾ ಇದ್ದೀರಿ, ಅವರ ಅಭಿಪ್ರಾಯ ಏನದ? ನನ್ನಲ್ಲಿ ಡೈಲಿ ಒಂದು 100-700 ತನಕ ಇವಾಗ ಫೋನ್ ಬರ್ತಾವ ನನಗ, ಎಲ್ಲರೂ ಮಾಹಿತಿ ತಿಳ್ಕೊಳಕ. ಮತ್ತೆ ಅವ್ರ ಕಣ್ಣೀರ ಅಪ್ಪರು ಬಂದ ಹೋದ್ರಲ್ಲ, ಅವಾಗ 700-1000 ತನಕ ಫೋನ್ ಬಂದವ ನನಗ, ಮತ್ತೆ 100-200 ಜನ ಇಲ್ಲಿ ಬಂದು ಹೋಗಿದಾರ ಡೈಲಿ. ರೀ, ಈಗೇನ ಈ ಜೈವಿಕ ಗೊಬ್ಬರ ಅವ್ರಿಗೆ ಉಪಯೋಗ ಆಗ್ತಾ ಇದೆ ಅಂತ ಹೇಳಿ, ಮತ್ತೆ ಹೆಚ್ಚಿನ ಮಾಹಿತಿನು ನಾ ಈ ರೀತಿ ಗಿಡಮೂಲಿಕೆ ಹೆಂಗ್ ತಯಾರು ಮಾಡ್ಕೋಬೇಕು, ಮತ್ತ ಅಂತಿಂತ ಪೋಷಕಾಂಶಗಳನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕು ಎಲ್ಲಾನು ಧಾರಾಳವಾಗಿ ಬಿಚ್ಚಿಡ್ತೀನಿ, ಎಲ್ಲರಿಗೂ ಹೇಳ್ತೀನಿ, ಏನ್ ತೊಂದರೆ ಇಲ್ಲ, ಮುಚ್ಚಿಟ್ಕೊಳ್ಳುವಂತದ್ದೇನಿಲ್ಲ. ನಾನು ನಾಳೆ ಸತ್ಯ ಅಂದ್ರ ನಾನು ಕಂಡುಕೊಂಡಂತದ್ದು ಇನ್ನೊಬ್ರಿಗೂ ದಾರಿ ದೀಪ ಆಗ್ಬೇಕು. ಈಗ ನೀವು ಏನು ತಯಾರು ಮಾಡ್ತಾ ಇದ್ದೀರಿ, ಇದರದು ಒಂದ್ ಸ್ವಲ್ಪ ಲೆಕ್ಕ ಹೇಳ್ತೀರಿ, ಎಷ್ಟು ಖರ್ಚು ವೆಚ್ಚ ಬರ್ತದ, ಅದನ್ನ ನೀವು ಯಾವ ರೀತಿ ಅವರಿಗೆ ಮಾರಾಟ ಮಾಡೋದಾಗ್ಲಿ ಅಥವಾ ಸೇಲ್ ಮಾಡೋದಾಗ್ಲಿ ಯಾವ ರೀತಿ ಮಾಡ್ತಾ ಇದ್ದೀರಿ? ಸರ್, ನಾನು ಒಂದು 4 ಟನ್ ಕಬ್ಬು ಮನೆ ಬಳಕೆಗಾಯ್ತು, ಮತ್ತೆ ನಾನು ಜೈವಿಕ ಜೀವಾಣುಗಳಿಗೆ ಆಹಾರ ಆಯ್ತು, ಎಲ್ಲಾನು 4 ಟನ್ ಕಬ್ಬಿನಲ್ಲಿ ಆಗುತ್ತೆ. ಅಂದ್ರೆ 3,500 ರೂಪಾಯಿ ಟನ್ ಅಂದ್ರೆ 14,000-20,000 ರೂಪಾಯಿನಲ್ಲಿ ನಂದೆಲ್ಲಾನು ಇದಾಗುತ್ತೆ. 20,000 ರೂಪಾಯಿಗಿಂತಲೂ ಹೆಚ್ಚಿಗೆ ನಾನು ಅದನ್ನ ಮಾರಾಟನೂ ಮಾಡ್ಕೋತೀನಿ, ಮುಕ್ತವಾಗಿ ಹೇಳಬಾರದು ಅದನ್ನ, ಆದ್ರೂ ಹೇಳ್ತೀನಿ. ಅಂದ್ರೆ ಒಬ್ಬ ರೈತ ಈ ರೀತಿ ಮಾಡ್ಕೊಳಕು ಶಕ್ಯ, ಅದು ನಮ್ಮ ಶ್ರಮ ಇರುತ್ತೆ, ಅದಕ್ಕೆ 4 ದುಡ್ಡು ತಗೊಂಡ್ರೆ ಏನ್ ತಪ್ಪಿಲ್ಲ. ಈಗ ನೀವು ಏನ್ ಮಾಡ್ತಾ ಇದ್ದೀರಿ, ರೈತರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇದನ್ನೇನು ಅವರಿಗೆ ಮಾರಾಟ ಮಾಡುವಂತಹ ಒಂದು ಕೆಲಸ ನೀವು ಮಾಡಲೇಬೇಕು. ಯೂನಿವರ್ಸಿಟಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 700-350 ರೂಪಾಯಿಗೆ ಒಂದ್ ಲೀಟರ್ ಔಷಧಿಗಳನ್ನು ಕೊಡ್ತಾರ, ನಾನು ಅಷ್ಟ ಹಾಗ ಮಾಡೋದಿಲ್ಲ. ಅದಕ್ಕೆ ಅಕ್ಯೂರೇಟ್ ಆಗಿ ಆ ರೋಗ ನಿಯಂತ್ರಣ ಆಗಬೇಕು, ಅದಕ್ಕೆ ಪೋಷಕಾಂಶ ಒದಗಬೇಕು, ಅದು ಇವತ್ತು ಬಹಳ ಹೆಲ್ದಿಯಾಗಿ ಬರಬೇಕು. ಆ ಫೀಲ್ಡ್ ವಿಸಿಟ್ ಮಾಡ್ತೀನಿ ನಾನು, ಸುಮ್ನೆ ಬಿಡೋದಿಲ್ಲ ಸರ್. ಇವಾಗ ಒಂದು 25-30 ಲೀಟರ್ ಕೊಟ್ಟನೆ ಅಂದ್ರೆ ಅದಕ್ಕೆ ಒಂದು 500 ಕೊಡ್ಲಿ, 1,000 ಕೊಡ್ಲಿ, ಎಷ್ಟೋ ಕೊಡ್ಲಿ, ನಾನು ಇಷ್ಟಂತ ಅವ್ರಿಗೆ ಹೇಳೋದೇ ಇಲ್ಲ. ಅಥವಾ ನನ್ನಲ್ಲಿ ಏನಾದ್ರೂ ಒಂದು ಕೆಲಸ ಮಾಡಿ ಹೋಗ್ತಾರ ಅವರು, ಆ ರೀತಿನೂ ಮಾಡ್ತಾರ. ಹಂಗ ನಾನು ಆ ರೀತಿ ಬೆಳೆಸ್ಕೊಂಡ ಬಂದಿದ್ದೀನಿ. ಇಷ್ಟಂತ ನೀವೇನ್ ರೇಟ್ ಕೇಳ್ತಾ ಇಲ್ಲ, ಆದ್ರೆ ನೀವು ಅದಕ್ಕೆ ಸೇಲ್ ಮಾಡ್ತಾ ಇದ್ರಿ ಅಷ್ಟೇ. ಆದ್ರೆ ನನ್ನ ಶ್ರಮ ಇದೆಯಲ್ಲ, ಅಷ್ಟು ಮಾತ್ರ ತಗೋತೀನಿ, ಅದ್ರ ಮಿಕ್ಕದ್ದನ್ನು ತಗೊಳ್ಳೋದಿಲ್ಲ. ಅದ್ರ ಮೇಲೆ ನನ್ನ ಸಂಸಾರ ನಡಿಬೇಕು, ಅದ್ರ ಮೇಲೆ ನಾನು ಉಪಜೀವನ ಆಗ್ಬೇಕಂತೇನಿಲ್ಲ. ದೇವ್ರು ನನಗೂ ಸಾಕಷ್ಟು ಕೊಟ್ಟು ಮರ್ತಿದ್ದಾನೆ, ನನಗೆ ಎಲ್ಲರೂ ಬೆಳಿಬೇಕು, ಅವರೊಂದಿಗೆ ನಾನು ಬೆಳಿಬೇಕಂತೇಳಿ ನನ್ನ ಅಭಿಪ್ರಾಯ. ಶಿವಾನಂದ ಅವರೇ, ಸಾಕಷ್ಟು ವರ್ಷಗಳಿಂದ ತಾವು ಕೃಷಿ ಮಾಡ್ತಾ ಇದ್ರಿ, ಅದರೊಳಗು ಈ ಜೈವಿಕ ಗೊಬ್ಬರ ಅನ್ನುವಂಥದ್ದು ಬಹುಶಃ ನಮ್ಮ ರೈತರಿಗೆ ಯಾರು ಮಾಡ್ತಾ ಇಲ್ಲ, ಇದನ್ನ ಎಲ್ಲೋ ಕೆಲವೊಬ್ರು ಒಂದೋ ಎರಡೋ ಮಾಡ್ತಿರಬಹುದು. ಆದ್ರೆ ಇಷ್ಟು ಸಮಗ್ರವಾಗಿ ನೀವು ಇಷ್ಟೆಲ್ಲ ಜೈವಿಕ ಜೀವಾಣುಗಳನ್ನ ಬೆಳೆಸಿ ರೈತರಿಗೆ ಒದಗಿಸುವಂತಹ ಒಂದು ಕೆಲಸ ಮಾಡ್ತಾ ಇದ್ರಿ, ಅದರ ಪೂರ್ಣ ಪ್ರಮಾಣದ ಶ್ರಮವನ್ನು ಕೂಡ ನೀವು ತಗೊಳ್ತಾ ಇಲ್ಲ. ಇಂಥ ಒಂದು ಸಂದರ್ಭದೊಳಗ ನಮ್ಮ ಈಗ ಏನು ನೀವು ಇಷ್ಟೆಲ್ಲ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ದೀರಿ, ಜೈವಿಕ ಗೊಬ್ಬರ ಬೆಳೀತಾ ಇದ್ದೀರಿ, ಒಂದು ವರ್ಷದ ಅವಧಿಯೊಳಗ ನಿಮಗ ಏನು ಆದಾಯ ಬರ್ತದ, ಅದು ಎಷ್ಟರ ಮಟ್ಟಿಗೆ ನಿಮಗ ತೃಪ್ತಿ ನೀಡುವಂತದಂತ? ಸರ್, ನಾನು ಆದಾಯ ಅಂತಂದ್ರ ಅಷ್ಟೊಂದು ಗಣಿತ ಹಾಕಕ್ ನಾನು ಮುಂದಾಗೋದಿಲ್ಲ. ಯಾಕಂದ್ರೆ ಎಲ್ಲಾ ನಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಮ್ಮ ಏರಿಯಾದಲ್ಲಿ 45 ಟನ್ ಕಬ್ಬು ಬೆಳೆದ್ರೆ ನಾನು 60 ಟನ್ ಕಬ್ಬು ಬೆಳಿತೀನಿ, ಅದೊಂದು ನನಗೆ ಹೆಮ್ಮೆ ವಿಷಯ. ಎಲ್ಲರೂ ಒಂದು 25-30 ಕ್ವಿಂಟಲ್ ಅರಿಶಿನ ಬೆಳೆದ್ರೆ ನಾನು 40-45 ಕ್ವಿಂಟಲ್ ಅರಿಶಿನ ಬೆಳಿತೀನಿ, ಅದು ಖರ್ಚು ವೆಚ್ಚ ಬಹಳ ಅದಕ್ಕೆ ಭರಿಸಲಾರದೆ. ಪ್ರತಿ ವರ್ಷ. 7-8 ಎಕರೆ ಅರಿಶಿನ ಮುಂದಿನ ಸಲನೂ ನಾನು ನಾಟಿ ಮಾಡಿಕೊಂಡು ಒಂದು 15-20 ಎಕರೆಗೆ ಆಗುವಷ್ಟು ಅರಿಶಿನ ಬೀಜ ಮಾರಾಟ ಮಾಡ್ತೀನಿ. ಅಷ್ಟು ಎಲ್ಲರಿಗೂ ಒಬ್ಬೊಬ್ರು 8 ಎಕರೆ ಅರಿಶಿನ ನಾಟಿ ಮಾಡ್ಕೊಂಡಿದ್ರೆ ಅಂದ್ರೆ ಮುಂದಿನ ಸಲ ಒಂದು 6 ಎಕರೆಗೆ ಸಹಿತ ಬರೋದಿಲ್ಲ. ಆ ರೀತಿ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ನಂದು 8 ಎಕರೆ ಮತ್ತೆ ನಾನು ನಾಟಿ ಮಾಡಿಕೊಂಡು 15-20 ಎಕರೆಗೆ ಜಾಸ್ತಿ ನನ್ನಲ್ಲಿ ಬೀಜ ಸಿಗುತ್ತೆ. ಅಂದ್ಕೂಡ್ಲೆ ನನಗೆ ಅದೊಂದು ಹೆಮ್ಮೆ. ಮುಂದ್ರಿ ನಾನು ಹೆಚ್ಚು ಆಳಿನ ಮೊರೆ ಹೋಗೋದಿಲ್ಲ. ಇವಾಗ ಮೊದಲೇ ಲೇಬರ್ ಪ್ರಾಬ್ಲಮ್ ಇದೆ, ಆದ್ರೂ ನಾನು ಯಾವ್ದಾದ್ರು ಒಂದು ತಾಂತ್ರಿಕತೆಯಿಂದ ಅದನ್ನ ಅಳವಡಿಸಿಕೊಂಡು ಹೆಚ್ಚಿನ ಆಳಿನ ಖರ್ಚು ವೆಚ್ಚ ಆಗಲಾರ್ದಂಗ್ ನೋಡ್ಕೋತೀನಿ. ಮನೆಯೊಳಗೆ ಕೆಲಸ ಮಾಡೋರು ಇದ್ದೇ ಇದಾರೆ, ಮನೆ ಕುಟುಂಬದವರೆಲ್ಲ ಕೂಡಿ ಕೆಲಸ ಮಾಡ್ತೀರಿ? ಮಾಡ್ತೀವಿ. ನಿಮ್ಮ ಮುಂದಿನವ್ರು ಏನದ ಅವರು ಕೂಡ ಕೃಷಿ ಮಾಡುವಂತ ಒಂದು ಅವಕಾಶವನ್ನು ನೀವು ಕಲ್ಪಿಸ್ತಾ ಇದ್ದೀರಿ? ಮಾಡ್ಲೇಬೇಕು. ಅವರು ಇದನ್ನ ನಾವು ಮರೆತುಕೊಂಡು ಇದನ್ನ ನಾವು ಬಿಟ್ಕೊಂಡು ಹೋಗಬಾರದು. ನಾವ್ ಯಾವ್ದೋ ನೌಕರಿ ಮಾಡ್ಲಿ, ಯಾವ್ದೋ ಒಂದು ವ್ಯಾಪಾರ ಮಾಡ್ಲಿ, ಇದು ನಮ್ಮ ಮೂಲತಃ ಪೂರ್ವಜರಿಂದ ಬಂದಿದೆ ಅಂದ್ಕೂಡ್ಲೆ ಇದನ್ನ ನಾವು ಕೈ ಬಿಡೋದೇ ಇಲ್ಲ, ಬಿಡ್ಲೇಬಾರ್ದು. ಬಹಳ ಸಂತೋಷ ಆಯ್ತು ಶಿವಾನಂದ ಅವರೇ. ಯಾರಾದ್ರೂ ತಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು 8008-633-870. ನಾನು ಶಿವಾನಂದ ಬಳಪ್ಪ ಗಣಿ ಅಂತ, ಕುಳ್ಳಿ ಗ್ರಾಮ, ಮುಧೋಳ ತಾಲೂಕ, ಬಾಗಲಕೋಟೆ ಜಿಲ್ಲೆ. ಆದ್ಮೇಲೆ ಈಗ ಶಿವಾನಂದ ಗಣಿಯವರೇನು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಅದನ್ನ ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8086338370. ಈ ನಂಬರ್ನ ತಾವು ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಶಿವಾನಂದ ಬಾಳಪ್ಪ ಗಣಿಯವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ತಮ್ಮ ಸುದೀರ್ಘವಾದಂತಹ ಒಂದು ಕೃಷಿ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ಬಹಳ ಮುಖ್ಯವಾದಂತಹ ವಿಚಾರಗಳನ್ನ ತಾವು ಇಲ್ಲಿ ತನಕ ಹೇಳಿದ್ದೀರಿ. ಏನು ಸಾವಯವ ಕೃಷಿ ಮಾಡಿ ವಿಷಮುಕ್ತವಾದಂತಹ ಒಂದು ಆಹಾರ ಉತ್ಪನ್ನ ಮಾಡುವಂತಹ ಒಂದು ನಿಟ್ಟಿನೊಳಗೆ ಯಾವ ಪ್ರಯತ್ನಗಳನ್ನು ತಾವು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ತಾವು ಹೇಳಿದ್ದೀರಿ. ವಿಶೇಷವಾಗಿ ನಮ್ಮ ರೈತರಿಗೆ ಜೈವಿಕ ಅಣುಜೀವಿ ಗೊಬ್ಬರವನ್ನ ಒದಗಿಸಿಕೊಡುವಂತಹ ಒಂದು ಮಹತ್ತರವಾದಂತಹ ಒಂದು ಕೆಲಸ ತಾವು ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಯಾವ ರೀತಿ ಗಿಡಮೂಲಿಕೆಗಳಿಂದ ಪೀಡನಾಶಕಗಳನ್ನು ತಯಾರು ಮಾಡಿ ರೋಗ ಕೀಟಗಳನ್ನ ಕಳಿಬಹುದು ಅನ್ನೋದ್ರ ಬಗ್ಗೆ ಉದಾಹರಣೆಗಳನ್ನ ನೀಡಿದ್ದೀರಿ, ಮತ್ತೆ ಅದೇ ರೀತಿಯಾದಂತಹ ಒಂದು ಕೃಷಿಯನ್ನ ತಾವು ಮಾಡ್ತಾ ಇದ್ದೀರಿ. ಇಲ್ಲಿ ತನಕ ತಮ್ಮ ಎಲ್ಲ ಅನುಭವಗಳನ್ನು ನಮ್ಮ ರೈತರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಜೈವಿಕ ಗೊಬ್ಬರಗಳ ಉತ್ಪಾದನೆ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಕುಳಲಿ ಗ್ರಾಮದ ಪ್ರಗತಿಪರ ರೈತರಾದ ಶಿವಾನಂದ ಬಾಳಪ್ಪ ಗಣಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಡಾ ಸೋಮಶೇಖರ್, ಎಸ್ ರುಳಿ, ಸಂಕಲನ ಶಿದರಾಯ್ ಸಾಳುಂಕೆ, ನಿರ್ಮಾಣ ಡಾ ಸೋಮಶೇಖರ್, ಎಸ್ ರುಳಿ. ಅರೇ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮಗೂ ಮೆಸೇಜ್ ಬರ್ತಾ ಇರಬಹುದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ನ ಬೆಲೆ ಹೆಚ್ಚುತ್ತೆ, ಆಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮ್ಗೆ ಹಣ ಕಳೆದುಕೊಳ್ಳೋಕಿದ್ರೆ ಡೌನ್ಲೋಡ್ ಮಾಡಿ. ನೆನಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. भारत सरकार ने देश भर में 21वीं पशुधन गणना आरंभ कर दी है. सरकारी कर्मचारी आपके घर भी आते ही होंगे. सभी पशुपालक अपने पशुओं की सही जानकारी दें ताकि सरकार आपके लिए बेहतर योजनाएं बना सके. याद रहे, अक्टूबर 2024 से फरवरी 2025 की 21वीं पशुधन गणना में पोल्ट्री, पालतू पशुओं और आवारा पशुओं की कुल 219 नस्लों का डेटा संग्रह किया जा रहा है. कोई भी पशु छूटने ना पाए. मेरे पशु मेरी जानकारी, होगी समृद्ध संपदा हमारी. पशुपालन और डेयरी विभाग द्वारा देश हित में जारी. ಈ ವರ್ಷ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡೋಣ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದ್ದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅರೇ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ.

ಮೈಲಾರಲಿಂಗ ಬ್ಯಾಡೋ ಶಿರ್ವಂತಿ ಸಾಂಗ ಮೈಲಾರ ಲಿಂಗ ಬ್ಯಾಡೋ ಶಿವಂತಿ